ದೇಶೀಯ ಕಿರಿ ನಿಷ್ಪಾದನೆ ತಿರುಗಿ ಅನ್ವೀಮ ಹಾ ಆನೆಯನೆ ಕಿರಿಯಮ ಸೀಮಾ ಕಿರಿಮ ಸದಾ ಪಸುಗೆ ರಜೆ ವಿಸಿ ದರನ್ಲದ ಉತ್ಸಾಹಯನ್ ಅಪಿ ಅಗೀಕರಣವ ರಜೆಯ ಪ್ರತಿಪತ್ತಿಯವನ್ನೇದ ದೇಶೀಯ ಕಿರಿ ನಿಷ್ಪಾದನೆ ಇಹಲ ನೆನ್ವೀಮ ಸದಾ ಓನ್ ದಿರಿಮತ್ ಕಿರಿಮಾಯಿ ದೇಶ ನಿಷ್ಪಾದನೆ ಲಭನ ಕ್ರಯಂ ಹಾರಸಿ ಕಿರಿ ಪ್ರಗತ್ವ ಸದಾ ಮನ ಉಪರಿಮ ಸಿಲ್ಲರ ಮಿಲ ರುಪಿಯಾ ತುಂಚಿ ವಿಸಿಪಾಕ್ ಸಿತ ರುಪಿಯಾ ದೇಶೀಯ ಅನುಪಾತ ದಕ್ವ ಅದು ಕಿರಿಮಠ ಮಾ ಯೋಜನಾ ಕನ್ನವ ಎಸೆ ವಿಕುಣಲಾದ ಗ್ರಾಮ್ ಹಾರಸಿ ಕಿರಿ ಪ್ರಗತ್ವ ಸದಾ ರಾಜ್ಯ ವಿಷಯ ರುಪಿಯಾ ತೀಯಕ ಸಾನಾಧಾರ್ಯ ದೇಶೀಯ ಕಿರಿ ನಿಷ್ಪಾದನೆ ಸದಾ ಲಭಾದೀಮ ಎ ಮಿಲಿಯನ್ ದಾಹ ಕ್ವೆನ್ ಕಿರಿಮ ಮಾ ಯೋಜನಾ ಕನ್ನವ.